ಆಕಾಶವಾಣಿ ಮಡಿಕೇರಿ. ಕೃಷಿರಂಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಲಿದ್ದೀರಿ, ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಪೀಡನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಹೆಚ್ ಆರ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳು ಅಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ, ಕಳೆನಾಶಕ ಮತ್ತೆ ಪೀಡನಾಶಕಗಳನ್ನ ಕೊಂಡುಕೊಳ್ಳುವಾಗ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಸದ್ಯದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆವಿ ದೊಡ್ಡಿಯಲ್ಲಿರುವಂತಹ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಹೆಚ್ ಆರ್ ಪ್ರಕಾಶ್ ಅವರು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ. ಮೊದಲಿಗೆ ನಮ್ಮ ರೈತ ಬಾಂಧವರು ಬಳಸುವಂತ ಮೂಲ ಕೃಷಿ ಪರಿಕರ ಅಂದ್ರೆ ಬಿತ್ತನೆ ಬೀಜ. ಈ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಏನೇನು ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಪ್ರಮುಖವಾಗಿ ಈಗ ಬಿತ್ತನೆ ಬೀಜನ ಕೊಂಡ್ಕೊಬೇಕಾದ್ರು ರೈತರು ಅಧಿಕೃತ ಮಾರಾಟಗಾರರಿಂದನೇ ಕೊಂಡ್ಕೊಬೇಕು. ಅಧಿಕೃತ ಮಾರಾಟಗಾರ ಅಂದ್ರೆ ಕೃಷಿ ಇಲಾಖೆಯಿಂದ ಲೈಸೆನ್ಸ್ ಪಡೆದಿರ್ಬೇಕು ಅವರು. ಆ ಲೈಸೆನ್ಸ್ ಪರವಾನಗಿನೂ ಅವಧಿ ಮೀರಿರಬಾರ್ದು. ಅವಧಿ ಮೀರೋಗಿದ್ರೆ ಆ ಅಂಗಡಿಯಲ್ಲಿ ಬೀಜ ಖರೀದಿ ಮಾಡಬಾರ್ದು. ಆಮೇಲೆ ಯಾರ ಬಂದು ಮೋಟರ್ ಬೈಕಲ್ಲೋ ಅಥವಾ ಕಾರಲ್ಲೋ ಬಂದು ಬೀಜ ಮಾರಾಟ ಮಾಡ್ತಾ ಇರ್ತಾರೆ ಅಂತವ್ರತ್ ಯಾರತ್ತೂ ಬೀಜನ ಕೊಂಡ್ಕೊಬಾರ್ದು, ಯಾಕೆಂದ್ರೆ ಅದೆಲ್ಲ ಕಳಪೆ ಇರ್ತದದು. ಈ ಬೀಜ ಖರೀದಿ ಮಾಡ್ಬೇಕಾದ್ರೆ ನೀವ್ ಯಾವಾಗ್ಲೂ ರೈತರು ಅಧಿಕೃತ ಮಾರಾಟಗಾರರಿಂದನೇ ಪಡಿಬೇಕು ಅಂತ ಹೇಳ್ತಾ ಇದ್ದೆ. ಆವಾಗ ಬೀಜ ಖರೀದಿ ಮಾಡಿದಾಗ ರಸೀದಿನ ಕಡ್ಡಾಯವಾಗಿ ಪಡಿಬೇಕು ನೀವು, ಅದರಲ್ಲಿ ಲಾಟ್ ನಂಬರ್ ನಮೂದಿಸಿರ್ಬೇಕು. ಅದು ರಸೀದಿನೂ ಕೂಡ ಅಧಿಕೃತವಾಗಿರ್ಬೇಕು. ರಸೀದಿ ಇರ್ತದ, ಅದು ರಸೀದಿಯಲ್ಲಿ ರೈತ ಸಿಗ್ನೇಚರು, ಆಮೇಲೆ ಮಾರಾಟಗಾರ ಸಿಗ್ನೇಚರು, ಆಮೇಲೆ ಲಾಟ್ ನಂಬರ್ ನಮೂದಿಸಿರ್ಬೇಕು ಅದರಲ್ಲಿ. ಯಾಕೆಂದ್ರೆ ಈ ಕೆಲವು ಸಂದರ್ಭದಲ್ಲಿ ಬಿಳಿ ಚೀಟಿಯಲ್ಲಿ ಬರೆದು ಕೂಡ ಸಾಧ್ಯತೆ ಇರುತ್ತೆ, ಅವೆಲ್ಲ ತಗೊಂಬಾರ್ದು. ಇದ್ ಯಾಕೆ ಬೇಕು ಮುಖ್ಯ ಅಂತಂದ್ರೆ, ಮುಂದೆ ಅಕಸ್ಮಾತ್ ಆಗಿ ಬೀಜ ಏನ ಕಳಪೆ ಬಂತು ಅಥವಾ ಏನೋ ನಿಮ್ಗೆ ಇಳುವರಿ ಸರಿಯಾಗಿ ಬರ್ಲಿಲ್ಲ, ಏನೋ ತೊಂದರೆ ಆಯ್ತು, ಅವಾಗ ಕೇಸ್ ಹಾಕ್ಬೇಕಾದ್ರೆ ಇದು ಮುಖ್ಯವಾದ ದಾಖಲೆ ಆಗುತ್ತೆ. ಅದು ಅದು ಬೇಕೇ ಬೇಕು. ಸರಿ, ಇನ್ನ ಈ ಬೀಜದ ಚೀಲದ ತೂಕ ಇದನ್ನೆಲ್ಲ ನೋಡ್ಕೋಬೇಕಾಗತ್ತಲ್ವಾ? ಮುಖ್ಯವಾಗಿ ಅದೊಂದು ಈಗ ಪ್ರತಿಯೊಂದು ಬೀಜದ ಮೇಲೆ ಇಷ್ಟು ತೂಕ ಅಂತಾನೆ ಇರ್ತದೆ. ನೀವು ತೂಕ ಹಾಕೊಂಡೇ ತೆಗೆಸ್ಕೊಳ್ಳಿ ಅಲ್ಲಿ, ಯಾಕೆಂದ್ರೆ ಆ ಕಡಿಮೆ ತೂಕ ಇದ್ರೆ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ದುಡ್ಡು ಕೊಡ್ತಾರದು ಒಂದ್ ಕೆಜಿ ಅಂತಾನೆ, ಒಂದ್ ಕೆಜಿ ಕರೆಕ್ಟ್ ಆಗಿ ದುಡ್ಡು ಕೊಡ್ತಾ ಇರ್ತೀರಾ. ಆ ತೂಕ ಸರಿಯಾಗಿದೆಯೋ ಅಲ್ವೋ ನೋಡ್ಕೊಂಡೇ ತಗೊಳ್ಳಿ ಅದನ್ನ. ಅಂದ್ರೆ ಚೀಲದ ಮೇಲೆ ನಮೂದನೆ ಮಾಡಿದಾರಪ್ಪ ಸಾಕು ಅಂತ ಅಂದು ನಾವು ನಂಬಕ್ಕಾಗಲ್ಲ, ತೂಕ ಮಾಡೇ ತಗೊಳ್ಳೋದು ನಂಬಕ್ಕಾಗಲ್ಲ, ತಪ್ಪಿರ್ತದೆ ಒಂದ್ಸಲ. ಯಾಕೆಂದ್ರೆ ಎಷ್ಟೋ ಸಲ ನೋಡಿದ್ವಿ ನಾವು ಆ ಚೀಲನ, ನಾವೇ ತೂಕ ಹಾಕ್ಸಿ ನೋಡಿದಾಗ ಒಂದ್ ಕೆಜಿ ಇರೋ ಕಡೆ 800 ಗ್ರಾಮ್ 900 ಗ್ರಾಮ್ ಇರೋದು ನೋಡಿದೀವಿ ನಾವು. ಸರಿ, ತೂಕ ಹಾಕೊಂಡು ತಗೋಬೇಕು, ಅದೊಂದು ಅಂಶ. ಹೌದು. ಆಮೇಲೆ ಆ ಚೀಲನ ಮಿಷಿನಿಂದ ಹೊಲ್ದಿರ್ಬೇಕು, ಕೈಯಿಂದ ಹೊಲಿಗೆ ಹಾಕಿರ್ಬಾರ್ದು. ಒಂದ್ ವೇಳೆ ಕೈಯಿಂದ ಹೊಲಿಗೆ ಹಾಕಿದ್ರೆ ಅದನ್ನ ತಗೋಬಾರ್ದು ಅಂತೀರಾ? ತಗೊಂಬಾರ್ದು ಅದಕ್ಕೆ. ಸರಿ, ಮತ್ತೆ ಆ ಚೀಲದ ಮೇಲೆ ಏನೇನ್ ವಿವರ ಗಮನಿಸಬೇಕು ಅಂತೀರಿ? ಮುಖ್ಯವಾಗಿ ರೈತರು ಅದ್ರ ಮೇಲೆ ಮಾರಾಟಗಾರರು ಆಮೇಲೆ ಉತ್ಪಾದಕರ ವಿಳಾಸ ಇರಬೇಕು. ಯಾವ್ದೇ ನೀವು ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಏನೇ ತಗೋಬಹುದು ನೀವು ತಗೊಂಡ್ರು ಅದ್ರ ಮೇಲೆ ವಿಳಾಸ ಇಲ್ದೆ ಇದ್ರೆ ಅದು ಗ್ಯಾರಂಟಿ ಕಳಪೆ ಆಗಿರ್ತದ. ಅದು ಯಾವಾಗ್ಲೂ ತಿಳ್ಕೊಂಬಿಡಿ ರೈತರು, ಯಾವುದೇ ವಸ್ತು ತಗೊಂಬೇಕಾರೆ, ನೀವು ಪರಿಕರ ತಗೊಂಬೇಕಾರೆ ಅದ್ರ ಮೇಲೆ ಮಾರಾಟಗಾರರು ಅಥವಾ ಉತ್ಪಾದಕರ ವಿಳಾಸ ಇರ್ಲೇಬೇಕು. ಅದಿಲ್ದೇ ಇದ್ರೆ ಅದ್ ಕಳಪೆ ಅಂತಾನೆ ತಿಳ್ಕೊಳ್ಳಿ ಅದನ್ನ. ಮತ್ತೆ ಬೀಜವನ್ನ ಮೊದ್ಲೇನಾದ್ರೂ ಪರೀಕ್ಷೆ ಮಾಡಿರ್ತಾರ ಇದನ್ನ? ಮೊದ್ಲೇ ಅವರು ಟೆಸ್ಟ್ ಮಾಡಿ ಪರ್ಸೆಂಟೇಜ್ ಇದೆ ಅಂತಾನೆ ಎಲ್ಲ ಅದ್ರ ಮೇಲೆ ನಮೂದಿಸಿರ್ತಾರ. ಅದ್ರ ಮೇಲೆ ಈಗ ಹೇಳ್ಬೇಕು ಅಂತಂದ್ರೆ ಮುಸ್ಕಿನ್ ಜೋಳ, ಮುಸ್ಕಿನ್ ಜೋಳದಲ್ಲಿ ಶೇಕಡಾ 90% ಮೊಳಕೆ ಪ್ರಮಾಣ ಇರ್ತದೆ, ಶುದ್ಧತೆ 98% ಇರ್ತದೆ ಅಂತ ಹಾಕಿರ್ತಾರೆ ಅದರಲ್ಲಿ. ಅಂದ್ರೆ ಆ ಬೀಜ ದೃಢೀಕರಣಕ್ಕೆ ಒಂದ್ ಏನಾದ್ರು ಸಂಸ್ಥೆ ಇದೆಯಾ? ಹೌದು, ಬೀಜ ದೃಢೀಕರಣ ಮಾಡೋದ ಸಂಸ್ಥೆ ಇದೆ, ಅದಕ್ಕೆ ಒಂದು ಟ್ಯಾಗ್ ಕೊಡ್ತಾರ ಅದನ್ನ, ಆ ಟ್ಯಾಗು ಅಟ್ಯಾಚ್ ಮಾಡಿರ್ತಾರ ಅದಕ್ಕೆ, ಆ ಟ್ಯಾಗ್ ಇದೋ ಇಲ್ಲ ಅಂತ ನೋಡ್ಕೊಬೇಕು ನೀವು, ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ. ಆ ಬಿತ್ತನೆ ಬೀಜವನ್ನ ಏನಾದ್ರು ಉಪಚಾರಕ್ಕೆ ಒಳಪಡಿಸಲಾಗಿರುತ್ತೆ ಹೇಗೆ ಅಂತ? ಹೌದು, ಈಗ ಕೆಲವೊಂದು ಕಂಪ್ನಿಗಳಲ್ಲಿ ಅವರು ಆ ಬಿತ್ತನೆ ಬೀಜನ ಬೀಜೋಪಚಾರ ಮಾಡಿರ್ತಾರೆ, ಕೀಟನಾಶಕಗಳ ಕಳೆನಾಶಕದಿಂದ ಇದು ರೋಗನಾಶಕದಿಂದ ಅದನ್ನ ಬೀಜೋಪಚಾರ ಮಾಡಿರ್ತಾರ ಅದನ್ನ, ಅದನ್ನು ಕೂಡ ಗಮನಿಸಬಹುದು. ಗಮನಿಸಬಹುದು, ಅಕಸ್ಮಾತ್ ಆಗಿ ಮಾಡದೇ ಇದ್ರೆ ಅವರು ನೀವೇ ಬೀಜೋಪಚಾರ ಮಾಡ್ಕೊಬೇಕಾಗುತ್ತೆ ಅಷ್ಟೇನೆ. ಮತ್ತೆ ಈಗ ಸಾಧಾರಣವಾಗಿ ನಾವು ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ನಿಜಾನೇ ನಿಜ. ಈ ಬಿತ್ತನೆ ಬೀಜಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತಾ? ಹೌದು ಇರುತ್ತೆ, ಅದ್ರ ಮೇಲೆ ಹಾಕಿರ್ತಾರೆ ಇಂಥ ದಿನಾಂಕದೊಳಗೆ ನೀವು ಅದನ್ನ ಉಪಯೋಗಿಸ್ಬೇಕು ಅಂತಾನೆ ಇರ್ತದೆ, ಅದನ್ನ ನೋಡಿ ತಗೊಳ್ಳಿ ನೀವು, ಅದ ಅಕಸ್ಮಾತ್ ಆಗಿದ್ರೆ ತಗೊಳ್ಳೇಬೇಡಿ ಅದನ್ನ. ಈಗ ಇವೆಲ್ಲ ಅಂಶಗಳನ್ನ ನೋಡಿ ನಾವು ಕೊಂಡ್ಕೊಳ್ತೀವಿ ಬೀಜನ. ಹೌದು, ಬೀಜ ಕೊಂಡ್ಕೊಂಡ್ಮೇಲೆ ಅದು ಮೊಳಕೆ ಬರುತ್ತೋ ಇಲ್ವೋ ಸರಿಯಾಗಿ ಅಂತ ಏನಾದ್ರು ಪರೀಕ್ಷೆ ಮಾಡ್ಕೋಬೇಕಾಗತ್ತ? ಮಾಡ್ಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ ನಿಮ್ಗೆ ಒಂದು ದೃಢೀಕರಣ ಸಿಕ್ಕಂಗ ಆಗುತ್ತೆ. ಈಗ ಏನ್ ಅದು ತುಂಬಾ ಸುಲಭವಾದ್ದು, ರೈತರು 100 ಬೀಜ ತಗೊಂಬೇಕದನ್ನ, ಒಂದು ಅದ ಪೇಪರ್ ತಗೊಂಡು ಅದನ್ನ ನೆನ್ಸ್ಬೇಕು, ಪೇಪರ್ ನ ನೀರಿನ ನೆನೆ ಹಾಕ್ಬೇಕು, ನೆನೆ ಹಾಕ್ಬಿಟ್ಟು 10 ಬೀಜನ ಒಂದೊಂದ್ ಸಾಲಲ್ಲಿ ಇಟ್ಬಿಟ್ಟು ಅದೇ ತರ 100 ಬೀಜನ ಕ್ಲೀನ್ ಆಗಿ ಒಂದು ಪೇಪರ್ ನಲ್ಲಿ ಅಂಟಿಸ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಮಡಚಿಟ್ಬಿಟ್ಟು ಒಂದ್ 3-4 ದಿನ ನೀರನ್ನ ಚಿಮುಕಿಸ್ತಾ ಇರ್ಬೇಕು. 5ನೇ ದಿನ ಅದು ತೆಗೆದು ನೋಡಿದ್ರೆ ಮೊಳಕೆ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಹೇಳದ್ನಲ್ಲ, ಈಗ ಮುಸ್ಕಿನ್ ಜೋಳದಲ್ಲಿ 90 ಇರ್ಬೇಕು, ಭತ್ತದಲ್ಲಿ 80 ಇರ್ಬೇಕು, ಆಮೇಲೆ ಜೋಳ ರಾಗಿ ಆಮೇಲೆ ಇಂಥದಲ್ಲಿ 75 ಇರ್ಬೇಕು, ನೆಲಗಡ್ಡೆಯಲ್ಲಿ 70 ಇರ್ಬೇಕು, ಹಿಂಗೆ ಪ್ರತಿಯೊಂದು ಬೀಜಕ್ಕೂ ಇಷ್ಟಿಷ್ಟು ಮೊಳಕೆ ಪ್ರಮಾಣ ಇದೆ ಅಂತ ಈ ಕಾನೂನು ಪ್ರಕಾರ ಇದೆ. ಅದು ಆ ಕಾನೂನು ಪ್ರಕಾರ ಅಷ್ಟಿರ್ಬೇಕು, ಅದಕ್ಕಿಂತ ಕಮ್ಮಿ ಇದೆ ಅದು ಕಳಪೆ ಬೀಜನೇ ಅದು. ಅಂದ್ರೆ ಒಂದು ಶೇಕಡಾವಾರ ಪ್ರಮಾಣವನ್ನ ನಿಗದಿ ಮಾಡಿದ್ದಾರೆ ಎಲ್ಲ ಬೀಜಗಳು ನಿಗದಿ ಮಾಡಿದ್ದಾರೆ. ಹೌದು, ಅದಕ್ಕಿಂತ ಕಡಿಮೆ ಮೊಳಕೆ ಬಂತು ಅಂದ್ರೆ ನಾವು ದೂರು ಕೊಡ್ಬೇಕಾಗತ್ತ? ದೂರು ಸಹಾಯಕ ಕೃಷಿ ನಿರ್ದೇಶಕರಿಗೆ ಒಂದು ಲಿಖಿತ ದೂರು ಕೊಡ್ಬೇಕು, ಈ ತರ ಬಿತ್ತನೆ ಬೀಜ ತಗೊಂಡಿದ್ದೆ ಇಂಥವ್ರ ಹತ್ರ ಇದು ಮೊಳಕೆ ಪ್ರಮಾಣ ಕಡಿಮೆ ಇದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಬರೆದ್ಬಿಟ್ಟು ಅವ್ರು ಕೊಡ್ಬೇಕು ಅವ್ರಿಗೆ. ಇನ್ನ ನಾವು ಈ ಬಿತ್ತನೆ ಬೀಜವನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಅದನ್ನ ಸ್ವಲ್ಪ ಪ್ರಮಾಣ ಹಾಗೆ ಜೋಪಾನ ಮಾಡ್ಬೇಕಾಗತ್ತ? ಈಗ ಯಾವಾಗ್ಲೂ ರೈತರು ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಬಿತ್ತನೆ ಬೀಜ ತಗೊಂಡಾಗ ಆ ಬಿತ್ತನೆ ಬೀಜ ಚೀಲ ಇಟ್ಕೊಂಡಿರ್ಬೇಕು, ಆಮೇಲೆ ಸ್ವಲ್ಪ ಒಂದ್ 50 ಅಷ್ಟು ಬೀಜನೆ ಉಳಿಸ್ಕೊಂಡಿರ್ಬೇಕು ಅದ್ರಲ್ಲಿ, ಆಮೇಲೆ ದುಡೀಕರಣದ ಟ್ಯಾಗ್ ಇಟ್ಕೊಂಡಿರ್ಬೇಕು, ಆಮೇಲೆ ರಸೀದಿನ ಜೋಪಾನಾಗಿ ಕಟಾವ್ ಆಗೋವರೆಗೂ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಇದು ಇದೊಂಥರ ಮೂಲ ದಾಖಲೆಗಳಿದ್ದಂಗೆ ಇರ್ತವೆ, ನ್ಯಾಯಾಲಯದಲ್ಲಿ ಅವನ್ನೇ ಕೇಳೋದು, ನೀನ್ ತಗೊಂಡಿದ್ಯೋ ಇಲ್ಲೋಪ್ಪ ಗ್ಯಾರಂಟಿ ನಮ್ಗೇನು, ನೀನ್ ತಗೊಂಡಿದ್ಯಾ ಅನ್ನಕ್ಕೆ ರಸೀದಿ, ಆಮೇಲೆ ಚೀಲ ಬೀಜ ಆಮೇಲೆ ಟ್ಯಾಗು ಇಷ್ಟು ಇಟ್ಕೊಂಡಿದ್ರೆ ಅವ್ರಿಗೆ ನ್ಯಾಯಾಲಯದಲ್ಲಿ ಕೊಡಕ್ ಅನುಕೂಲ ಆಗುತ್ತೆ. ಅದೇ ಈಗ ನ್ಯಾಯಾಲಯದಲ್ಲಿ ಮುಖ್ಯವಾಗಿ ಕೇಳೋದು ನಿಮ್ಮ ಅಧಿಕೃತ ದಾಖಲೆಗಳು ಬೇಕು, ಕೇಳೇ ಕೇಳ್ತಾರೆ, ನೀವು ಬೇಕೇ ಬೇಕು. ಮತ್ತೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ತಳಿ ಇದು ಇಲ್ವೋ ಅಂತ ನೋಡ್ಕೊಂಡೇ ತಗೋಬೇಕಾಗತ್ತೆ. ನಿಜ ನಿಜ, ಕರೆಕ್ಟ್. ಆ ಪ್ರದೇಶಕ್ಕೆ ಒಂದೊಂದು ತಳಿಗಳು ಇರ್ತದೆ, ಆ ತಳಿಗಳು ಅಲ್ವೋ ಅದು ಈಗ ಬೇರೆ ಯಾವುದೋ ಬಿಹಾರದ ತಂದು ಇಲ್ಲಿ ಮಾರಾಟ ಮಾಡೋದು ಅಂತವನ್ನೆಲ್ಲ ತಗೊಳಕ್ ಹೋಗ್ಲೇಬಾರ್ದು. ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಿ ಖಚಿತಪಡಿಸ್ಕೋಬೇಕು. ಹೌದು, ಇದು ಮುಖ್ಯವಾಗಿ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಆಯ್ತು. ಇನ್ನೊಂದು ಹೆಚ್ಚು ಬೆಲೆ ಬಾಳುವಂತ ಒಂದು ಕೃಷಿ ಪರಿಕರ ಅಂದ್ರೆ ರಸಗೊಬ್ಬರ. ಹೌದು, ಇದಕ್ಕೆ ಆ ಒಂದು ಬಿತ್ತನೆ ಸಮಯದಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುತ್ತೆ. ಹಾಗಾಗಿ ರಸಗೊಬ್ಬರ ಕೊಂಡ್ಕೊಳ್ಳುವಾಗ ನಮ್ಮ ರೈತ ಬಾಂಧವರು ಯಾವ ಅಂಶಗಳನ್ನು ಗಮನಿಸಬೇಕು ಅಂತೀರಾ ಡಾಕ್ಟರ್ ಪ್ರಕಾಶ್ ಅವರೇ? ಈಗ ನೋಡಿ, ರಸಗೊಬ್ಬರ ತಗೊಂಬೇಕಾದ್ರೆ ಅಲ್ಲೂ ಅಷ್ಟೇನೆ, ಅಧಿಕೃತ ಮಾರಾಟಗಾರರಿಂದನೇ ತಗೊಂಬೇಕು. ಅಂದ್ರೆ ಕೃಷಿ ಇಲಾಖೆಯಿಂದ ಪರವಾನಿಗೆ ಪಡೆದಿರ್ತಾರೆ ಅವರು, ಆ ಪರವಾನಿಗೆ ಅಕಸ್ಮಾತ್ ಮುಗಿದೋಗಿದ್ರೆ ಅಂತ ಅಂಗಡಿಯಲ್ಲಿ ಖರೀದಿ ಮಾಡ್ಲೇಬಾರ್ದು. ಅಂದ್ರೆ ಅಂಗಡಿಯಲ್ಲಿ ಅದನ್ನ ಪ್ರದರ್ಶಿಸಿರ್ಬೇಕು ಅವರು, ನಿಜವಾಗ ಅದನ್ನ ತೋರಿಸ್ತಾ ಇರ್ಬೇಕದು, ಪ್ರತಿಯೊಂದು ಅಂಗಡಿಯಲ್ಲಿ ಅದನ್ನ ಪ್ರದರ್ಶನ ಇಟ್ಟಿರ್ತಾರ, ಅದನ್ನ ಇರ್ಲೇಬೇಕದು. ಅವರಿಂದಲೇ ಕೂಡ ನಾವು ಕೊಂಡ್ಕೋಬೇಕಾಗತ್ತೆ. ಇದು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಕೃಷಿ ಇಲಾಖೆಯಿಂದ ಅಧಿಕೃತ ಪರವಾನಿಗೆ ಪಡೆದಿದ್ದಂದ್ರೆ ನಮ್ಗೊಂದು ಇರ್ತದೆ, ಒಂದು ಅಕಸ್ಮಾತ್ ಏನಾರ ಕಳಪೆ ಗಿಳಪೆ ಬಂದ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳಕ್ಕೆ ಅನುಕೂಲ ಆಗುತ್ತೆ, ಅದು ಒಂದು ಹಿಡಿತ ಇರುತ್ತೆ, ಒಂದು ಹಿಡಿತ ಇರ್ತದ. ಹೌದು, ಸರಿ. ಆಮೇಲೆ ಈ ಗೊಬ್ಬರದ ಚೀಲವನ್ನ ಗಮನಿಸಬೇಕಾದ್ರೆ ಏನೇನು ಅಂಶಗಳೆಲ್ಲ ನೋಡ್ಬೇಕಾಗತ್ತೆ? ಈಗ ಮುಖ್ಯವಾಗಿ ನೋಡ್ಬೇಕು ಅಂದ್ರೆ ಅದನ್ನ ಯಂತ್ರದಿಂದ ಹೊಲ್ದಿರ್ಬೇಕು, ಅಕಸ್ಮಾತ್ ಏನಾರ ಕೈಯಿಂದ ಹೊಲ್ದಿದ್ರೆ ಅದಕ್ಕೆ ಮೋಹರ್ ಹಾಕಿರ್ತಾರೆ, ಅದಕ್ಕೆ ರಸಗೊಬ್ಬರದಲ್ಲಿ ಸೀಲ್ ಹಾಕಿರ್ತಾರೆ. ಸೀಲ್ ಹಾಕಿರ್ತಾರೆ. ಎಂತ ಸೀಲ್ ಅದು? ಸೀಸದ ಮೋಹರ್ ಹಾಕಿ ಅದನ್ನ ಹಾಕಿರ್ತಾರೆ ಅದಕ್ಕೆ. ಓ, ಲೆಡ್ ಸೀಲ್. ಲೆಡ್ ಸೀಲ್ ಅದು. ಅದನ್ನ ರೈತ ಬಾಂಧವರು ಗಮನಿಸ್ಬೇಕು, ಗಮನಿಸ್ಬೇಕು ಅದನ್ನ. ಮತ್ತೆ ತೂಕ ಏನಾದ್ರು ಮಾಡ್ಬೇಕಾಗತ್ತಾ? ಮೊದ್ಲೇನೆ ಇಷ್ಟು ತೂಕ ಅಂತಂದ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ? ಹಾಕಿರ್ತಾರೆ, ಆದ್ರೂ ನೀವು ತೂಕ ಹಾಕೊಂಡ್ ತಗೊಳೋದು ಒಳ್ಳೇದು. ಯಾಕೆ ತೂಕ ಹಾಕ್ಸಿ ಅಲ್ಲಿ ಅಂಗಡಿಯಲ್ಲಿ ತೂಕದ ಯಂತ್ರ ಇರ್ತದೆ ಅದ್ರ ಮೇಲೆ ಹಾಕಿ. ಯಾಕೆಂದ್ರೆ ನಾವು ಎಷ್ಟೋ ಸಲ ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ವಿ, ಒಂದೊಂದ್ಸಲಿ 50 ಕೆಜಿ ಇರೋ ಕಡೆ ಒಂದೊಂದ್ಸಲಿ 48 ಕೆಜಿ 47 ಕೆಜಿ ಇರೋದು ಕಂಡು ಬಂದಿದೆ. ಅಂತ ಟೈಮ್ ಅಲ್ಲಿ ಇದ್ದ ಅಂದ್ರೆ ತಗೊಳ್ಳೇಬೇಡ ಅಂತ, ಅವ್ನ 50 ಕೆಜಿ ಇರೋದು ಕೊಡಪ್ಪ ಅಂತ ಕೇಳ್ಬೇಕು. ರೈತರು ಸ್ವಲ್ಪ ಮಾತಾಡೋದು ಕಲಿಬೇಕಾಗುತ್ತೆ. ಈಗ ರೈತರು ದುಡ್ಡು ಕೊಡ್ತಾರೆ, ಏನ್ ಪುಕ್ಸಟ್ ಏನ್ ಕೊಡಲ್ವಲ್ಲ ಅವ್ನ ಮಾರಾಟಗಾರ ಮಾಡೋನು. ಹೌದು, ನಾವು ದುಡ್ಡು ಕೊಟ್ಟಿದ್ ನ್ಯಾಯವಾದ ತೂಕ ಕೊಡ್ಲಿ ಅವರು. ಹೌದು, ಸರಿ. ಯಾವ್ದೇ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಬಾರದು. ಯಾಕೆ ಬೇಕು ದಾಕ್ಷಿಣ್ಯ? ಅವನೇನ್ ಪುಕ್ಸಟ್ಟೆ ಕೊಡ್ತಾನೆ ಅವ್ನು. ನೇರ ಮಾತಾಡಿ ತಗೋಬೇಕಾಗತ್ತೆ. ಹೌದು. ಇನ್ನ ಚೀಲದ ಮೇಲೆ ಏನೇನು ವಿವರ ಇರೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಈಗ ಮುಖ್ಯವಾಗಿ ರಸಗೊಬ್ಬರ ತಗೊಂಬೇಕಾರೆ ರಸಗೊಬ್ಬರದ ಹೆಸರಿರ್ಬೇಕು. ಯೂರಿಯಾ, DAP, ಕಾಂಪ್ಲೆಕ್ಸ್ ಅಂತ ಎಲ್ಲ ಬರ್ದಿತ್ತು ಅದ್ರ ಮೇಲೆ. ಆಮೇಲೆ ರಸಗೊಬ್ಬರದ ಬ್ರ್ಯಾಂಡ್, ಈ ರಸಗೊಬ್ಬರದ ಹೆಸರು, ಮುಖ್ಯವಾಗಿ ರಸಗೊಬ್ಬರ ಅಂತ ಬರ್ದಿರ್ಬೇಕು ಫಸ್ಟ್. ಯಾವುದೇ ಚೀಲದ ಮೇಲೆ ರಸಗೊಬ್ಬರ ಅಂತ ಬರ್ದಿರ್ಬೇಕು. ಆಮೇಲೆ ಅದ್ರ ಯೂರಿಯಾನೋ DAP ಅಂತ ಬರ್ದಿದ್ದು ಅಂತ ನೋಡ್ಕೊಬೇಕು. ಅದಾದ್ಮೇಲೆ ಅದು ಬ್ರ್ಯಾಂಡ್ ಹೆಸರು, ಅಥವಾ ಜುವಾರಿದ ಅಥವಾ ಪ್ಯಾರಿದ ಯಾವ್ದೋ ಒಂದ್ ಇರ್ತದೆ ಬ್ರ್ಯಾಂಡ್ ಹೆಸರು ಅದಿರ್ತದೆ. ಆಮೇಲೆ ಇಲ್ಲೂ ಅಷ್ಟೇ, ಮುಖ್ಯವಾಗಿ ರಸಗೊಬ್ಬರ ತಯಾರಕರ ಹೆಸರು ವಿಳಾಸ ಇರ್ಲೇಬೇಕು. ರಸಗೊಬ್ಬರ ತಯಾರಕರ ವಿಳಾಸ ಇಲ್ದೇ ಇದ್ರೆ ನೀವು ಕೊಂಡ್ಕೊಳ್ಳಕ್ಕೆ ಹೋಗ್ಬೇಡಿ, ಅದು ಮೋಸ ಹೋಗ್ತೀರಾ. ಮತ್ತೆ ಪೋಷಕಾಂಶದ ವಿವರ ಏನಾದ್ರೂ ಇರ್ಬೇಕಾಗತ್ತ? ಅದ್ರ ಮೇಲೆ ಇರ್ಲೇಬೇಕು, ರಸಗೊಬ್ಬರದ ಮೇಲೆ ಅದ್ ಹಾಕಿರ್ತಾನೆ. ಸಾರ್ವಜನಿಕ ಯೂರಿಯಾ ಅಂದ್ರೆ ಸಾರ್ವಜನಿಕ 46, DAP ಅಂದ್ರೆ ಸಾರ್ವಜನಿಕ 18, ರಂಜಕ 46, 20 20, ಸಾರ್ವಜನಿಕ 20, ರಂಜಕ 20 ಅಂತ ಹಾಕಿರ್ತಾನೆ. ಅದ್ರಲ್ಲಿ ಶೇಕಡವಾರು ಅಂಶಗಳನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ನಮೂದು ಮಾಡೇ ಇರ್ತಾರೆ. ಮತ್ತೆ ಬೆಲೆನೂ ಏನಾದ್ರೂ ಅದ್ರ ಮೇಲೆ ಹಾಕಿರ್ತಾರೆ, ಇಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ? ಕರೆಕ್ಟ್ ಆಗಿ ಅದ್ರದ್ದು ಗರಿಷ್ಠ ಮಾರಾಟ ಬೆಲೆ ತೆರಿಗೆ ಸೇರಿ ಹಾಕಿರ್ಬೇಕು ಅದನ್ನ. ಅದಿದ್ದೇ ಇರ್ತದೆ ಅದ್ರ ಮೇಲೆ. ಯಾರ ರೈತರು ಆಗ್ಲಿ ಅದ್ ಗರಿಷ್ಠ ಮಾರಾಟಕ್ಕಿಂತ ಬೆಲೆಗಿಂತ ಯಾರು ಹೆಚ್ಚು ಕೊಡಕ್ ಹೋಗ್ಲೇಬಾರ್ದು. ಅಂದ್ರೆ ಅದೆಲ್ಲ ತೆರಿಗೆನು ಸೇರಿಸ್ಬಿಟ್ಟಿರುತ್ತೆ ಅದಕ್ಕೆ. ತೆರಿಗೆ ಸೇರಿಸಿ ಅದ್ ಗರಿಷ್ಠ ಮಾರಾಟ ಬೆಲೆನ ನಮಿಸುತ್ತಾರೆ ಅದ್ರ ಮೇಲೆ. ಓಹೋ. ಮತ್ತೆ ಅದನ್ನ ಉತ್ಪಾದನೆ ಮಾಡಿದ ದಿನಾಂಕ ಇದೆಲ್ಲ ಏನಾದ್ರು ಇರುತ್ತಾ? ಹಾಕಿರ್ತಾರೆ, ಯಾವ ತಿಂಗಳಲ್ಲಿ ಅದನ್ನ ತಯಾರು ಮಾಡಿದ್ದು ಅಂತೆಲ್ಲ ಹಾಕಿರ್ತಾರೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ರಸಗೊಬ್ಬರಕ್ಕೆ. ಇರೋದಿಲ್ಲ? ಏನು ಇರೋದಿಲ್ಲ? ಇರೋದಿಲ್ಲ. ಮತ್ತೆ ಇನ್ನು ಈ ಮಿಶ್ರಣ ಗೊಬ್ಬರಗಳು, ವಿಶೇಷ ರಸಗೊಬ್ಬರಗಳು ಇವೆಲ್ಲ ಇರ್ತವೆ. ಹೌದು, ಅವನ್ನು ಕೂಡ ನಾವು ನೋಡ್ಕೋಬೇಕಾಗತ್ತಲ್ವಾ? ಹೌದು, ಅಂತ ಗೊಬ್ಬರ ಕೊಂಡ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅದನ್ನ. ಯಾಕೆಂದ್ರೆ ಇವು ಜಾಸ್ತಿ ಕಳಪೆ ಬರೋ ಇವು. ಮಿಶ್ರಣ ಗೊಬ್ಬರಗಳು, ವಿಶೇಷ ಗೊಬ್ಬರಗಳು, ಲಘು ಪೋಷಕಾಂಶ ಈ ಮಿಶ್ರಣಗಳು, ಇವಕ್ಕೆ ಲ್ಯಾಬ್ ನಂಬರ್, ಆಮೇಲೆ ಪರವಾನಗಿ ಕೊಟ್ಟಿರ್ತೇವೆ ನಾವು ಉತ್ಪಾದನೆ ಮಾಡೋದಕ್ಕೆ. ಕೃಷಿ ಇಲಾಖೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತವೆ, ಆ ನಂಬರ್ ಹಾಕಿರ್ಬೇಕು ಅದ್ರ ಮೇಲೆ, ಅದನ್ನ ನೋಡ್ಕೊಂಡು ತಗೊಂಬೇಕದ್ನ. ಮತ್ತೆ ಲಾಟ್ ಸಂಖ್ಯೆ ಅಂತಾರೆ, ಅದು ಇರ್ಬೇಕಾಗತ್ತೆ. ಹೌದು, ಲಾಟ್ ಸಂಖ್ಯೆ ಎಲ್ಲ ಹಾಕಿರ್ಬೇಕದು, ಅದನ್ನ ನೋಡ್ಕೊಂಡು ತಗೊಂಬೇಕದ್ನ. ಇನ್ನ ಡಾಕ್ಟರ್ ಪ್ರಕಾಶ್ ಅವರೇ, ಈ ರಸಗೊಬ್ಬರ ಖರೀದಿ ಮಾಡೋದಕ್ಕೆ ನಾವು ರಸೀದಿ ಪಡಿತೀವಲ್ಲ, ಅದಕ್ಕೆನ್ನ ನಮೂನೆ ಇಂತದ ಏನಾದ್ರು ಇರುತ್ತಾ? ಹೌದು, ನಿಗದಿತ ನಮೂನೆ ಎಲ್ಲಾನು, ಯಾವುದೇ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ, ಕೀಟನಾಶಕ, ನಿಗದಿತ ನಮೂನೆ ಇದೆ. ಆ ನಮೂನೆ ಎಲ್ಲಿ ಮಾತ್ರನೇ ಅವರು ರಸೀದಿ ಕೊಡ್ಬೇಕು. ಅದರಲ್ಲಿ ರೈತರ ಸಹಿನೂ ಇರ್ಬೇಕಾಗತ್ತೆ, ಮಾರಾಟಗಾರ ರೈತರ ಸಹಿನೂ ಇರ್ಬೇಕು, ಮಾರಾಟಗಾರ ಸಹಿ ಇಬ್ರು ಇರ್ಬೇಕು. ಈಗ ರಸಗೊಬ್ಬರವನ್ನ ನಾವು ಕೊಂಡ್ಕೊಂಡ್ವಿ, ಏನಾದ್ರೂ ನಾವು ಪರೀಕ್ಷೆ ಮಾಡ್ಕೋಬಹುದಾ ಸರಳ ವಿಧಾನಗಳಿಂದ? ಈಗ ರೈತರೇ ಅವ್ರ ಮಟ್ಟದಲ್ಲೇ ಅಥವಾ ಮಾಡ್ಕೊಬಹುದು ಕ್ಲೀನ್ ಆಗಿ. ಏನಂದ್ರೆ ತುರ್ತು ರಸಗೊಬ್ಬರ ಪರೀಕ್ಷೆ ಅಂತ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಪ್ರಯೋಗಾಲದಲ್ಲಿ ಮಾಡೋದು ಬೇರೆ, ಯಾಕೆಂದ್ರೆ ಅದೆಷ್ಟು ಪೋಷಕಾಂಶ ಇದೆ, ಅದೇ ಅದ್ರದ್ದು ಬಣ್ಣ ಇದೆ ಎಲ್ಲ ಚೆಕ್ ಮಾಡೋದು ಪ್ರಯೋಗಾಲದಲ್ಲಿ ಮಾಡ್ತಾರೆ. ಆದ್ರೆ ರೈತರ ಮಟ್ಟದಲ್ಲಿ ಏನು ಅಂದ್ರೆ ಸುಲಭವಾಗಿ ಪರೀಕ್ಷೆ ಮಾಡುವಂತದ್ದು ಏನು ಅಂದ್ರೆ, ಈಗ ಯೂರಿಯಾ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು, ಕೈ ಮೇಲೆ ಹಾಕೊಂಡು ನೀ ಒಂದೆರಡು ತೊಟ್ ನೀರ್ ಹಾಕಿದ್ರೆ ಸಂಪೂರ್ಣ ಕರಗ್ಬೇಕದು, ಅಂದ್ರೆ ತಣ್ಣನೆ ಅನುಭವ ಆಗ್ಬೇಕದು. ಅದೇ ಬೇರೆ ಗೊಬ್ಬರಗಳು ಹೇಳುದು ಅಂತಂದ್ರೆ DAP, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, CAN 20 20, 16 20, ಆಮೇಲೆ 23 23, 15 15 15, 17 17, 19 19 19, 10 26, ಇಂತ ಗೊಬ್ಬರಗಳು ಎಲ್ಲ ಸಾರ್ವಜನಿಕ ಗೊಬ್ಬರಗಳನ್ನ ಭಾರಿ ಸುಲಭವಾಗಿ ಕಂಡುಹಿಡಿಬಹುದು ರೈತರು. ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಸಗೊಬ್ಬರನ ಅಂಗೈ ಮೇಲೆ ಹಾಕೋಬೇಕು. ನಾವ್ ಎಲೆ ಅಡಿಕೆ ಹಾಕೋತೀವಲ್ಲ ಸುಣ್ಣ, ಆ ಸುಣ್ಣನ ಅದಕ್ಕೆ ಮಿಶ್ರ ಮಾಡ್ಕೋಬೇಕು. ಸರಿ, ಒಂದೆರಡು ತೊಟ್ಟು ಹನಿ ನೀರ್ ಹಾಕೋಬೇಕು ಅದಕ್ಕೆ. ಸರಿ, ಬೆರಳಲ್ಲಿ ತೀಡ್ಬಿಟ್ಟು ವಾಸನೆ ನೋಡ್ಬೇಕು. ಆ ವಾಸನೆ ನೋಡಿದಾಗ ಅಮೋನಿಯಾ ಅಂತ ಇರ್ತದೆ ನಾವು, ಅದು ಘಾಟ್ ವಾಸನೆ ಬರ್ತದ ಅದು. ಆ ಘಾಟ್ ವಾಸ್ತೆ ಬರದೇ ಇದ್ರೆ ಅದು ಕಳಪೆ ದರ್ಜೆ ಗ್ಯಾರಂಟಿ ಅದು. ಓಹೋ, ಒಂದ್ ವೇಳೆ ಈಗ ಘಾಟ್ ವಾಸನೆ ಬರದೇ ಇದ್ರೆ ಅದು ಕಳಪೆ ರಸಗೊಬ್ಬರ ಅಂತ ನಮಗೆ ಗೊತ್ತಾಗುತ್ತೆ, ಆಮೇಲೆ ಏನ್ ಮಾಡಬಹುದು ಅಂತೀರಿ? ಈಗ ಇದು ಕಳಪೆ ಅಂತ ಗ್ಯಾರಂಟಿ ಆಗುತ್ತೆ ಅದು, ಯಾಕೆಂದ್ರೆ ಘಾಟ್ ವಾಸನೆ ಬರಲೇಬೇಕು, ಬರದೇ ಇರೋ ಗ್ಯಾರಂಟಿ ಅದು ಕಳಪೆ ಆಗೇ ಇರ್ತದೆ ಅದು. ಕೂಡಲೇ ಏನ್ ಮಾಡ್ಬೇಕು ನೀವು, ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದಕ್ಕೊಂದು ದೂರು ಕೊಡ್ಬೇಕು, ಲಿಖಿತವಾಗಿ ಒಂದು ದೂರು ಕೊಡಿ. ಈ ತರ ಗೊಬ್ಬರ ತಗೊಂಡಿದ್ವಿ, ಅದು ಕಳಪೆ ಅಂತ ಕಂಡು ಬರ್ತದೆ, ಇಂತ ಮಾರಾಟಗಾರ ಹೆಸರು ತಗೊಂಡಿದ್ವಿ, ದಯಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಒಂದು ಪತ್ರ ಬರೆದ್ಬಿಟ್ಟು ಕೊಟ್ಬಿಟ್ರೆ ಸಾಕು ಅವ್ರಿಗೆ. ಅವರು ರಸಗೊಬ್ಬರ ಮಾರಾಟ ಮಳಿಗೆಗೆ ಬಂದು ಸ್ಯಾಂಪಲ್ ಗಿಂಪಲ್ ಎಲ್ಲ ತೆಗೆದು ಪ್ರಯೋಗಾಲಯ ಕಳಿಸಿ ಅದು ಕಳಪೆ ಬಂದಿದೆ ಅದ್ರ ಮೇಲೆ ಕಾನೂನು ಕ್ರಮ ತಗೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಕ್ಕೆ ಅನುಕೂಲ ಆಗುತ್ತೆ. ರಸಗೊಬ್ಬರ ಅನ್ನೋದು ಒಂದು ಮುಖ್ಯವಾದ ಕೃಷಿ ಪರಿಕರ. ನಮ್ಮ ರೈತ ಬಾಂಧವರು ಈ ಪೀಡನಾಶಕಗಳನ್ನ ಕೊಂಡ್ಕೊಳ್ತಾರೆ, ಅದು ಬೀಜೋಪಚಾರಕ್ಕೆ ಶಿಲೀಂಧ್ರ ನಾಶಕ ಆಗ್ಬಹುದು, ಕೀಟನಾಶಕ ಆಗ್ಬಹುದು, ಮತ್ತೆ ಜಮೀನಿಗೆ ಹಾಕೋದಕ್ಕೆ ಕಳೆನಾಶಕ ಆಗ್ಬಹುದು, ಇವನ್ನೆಲ್ಲ ಕೊಂಡ್ಕೊಳ್ಳುವಾಗ ಏನು ಎಚ್ಚರಿಕೆ ವಹಿಸಬೇಕು ಅಂತೀರಿ? ಇಲ್ಲೂ ಅಷ್ಟೇನೆ, ಮುಖ್ಯವಾಗಿ ಕಳೆನಾಶಕ ಆಗ್ಲಿ ಅಥವಾ ಕೀಟನಾಶಕ ಆಗ್ಲಿ ಅಥವಾ ರೋಗನಾಶಕ ಆಗ್ಲಿ ತಗೊಂಡ್ಬೇಕಾದ್ರೆ ಅಧಿಕೃತ ಮಾರಾಟಗಾರರಿಂದನೇ ತಗೊಂಡ್ಬೇಕು ಯಾವಾಗ್ಲೂ. ಪರವಾನಗಿ ಪಡೆದಿರ್ಬೇಕು ಅವರು, ಪರವಾನಗಿ ಕೃಷಿ ಇಲಾಖೆಯಿಂದ ಪಡೆದಿರ್ಬೇಕು ಅವರು. ಅಕಸ್ಮಾತ್ ಪರವಾನಗಿ ಏನೋ ಮುಗಿದೋಗಿದ್ರೆ ಅಲ್ಲಿ ಖರೀದಿಸಲೇಬಾರದು. ಖರೀದಿ ಮಾಡ್ಬೇಕಾದ್ರೂ ಅಷ್ಟೇ, ಮುಖ್ಯವಾಗಿ ತಪ್ಪದೇ ರಸೀದಿ ಪಡಿಬೇಕು, ಅದರಲ್ಲಿ ಬ್ಯಾಚ್ ನಂಬರು, ಲಾಟ್ ನಂಬರು, ಖರೀದಿಸಿದ ಪ್ರಮಾಣ ನಮೂದಿಸಿರ್ಬೇಕು ಅದರಲ್ಲಿ. ಎಷ್ಟು ಖರೀದಿ ಮಾಡಿದರೆ ಅದು ಮುಖ್ಯ, ಮುಖ್ಯನೇ ಅದು. ಒಂದ್ ಲೀಟರ್ ಖರೀದಿ ಮಾಡಿದಾರೋ, ಎರಡು ಲೀಟರ್ ಖರೀದಿ ಮಾಡಿದಾರೋ ಅದನ್ನ ನಮೂದಿಸಬೇಕು. ಹೌದು, ಮತ್ತೆ ಅಧಿಕೃತ ರಸೀದಿ ಪಡೆಯೋದು ಬಹಳ ಮುಖ್ಯ, ತುಂಬಾ ಮುಖ್ಯ ಅದು. ಅದ್ರಲ್ಲಿ ಏನು ಈಗ ಈ ಬೇರೆ ಬೇರೆ ಬಂದಿದಾವಲ್ಲ, ಜಿ ಎಸ್ ಟಿ ನಂಬರ್ ಅಂತೆ ಎಲ್ಲ ಇರ್ತಾವ, ಅದೆಲ್ಲ ಇದ್ದೇ ಇರ್ತದ ಅದ್ರಲ್ಲಿ. ಟಿನ್ ನಂಬರ್ ಒಟ್ಟಿಗೆ ಸರ್ಕಾರದ ಏನೇನು ತೆರಿಗೆಗಳ ಒಂದು ಸಂಖ್ಯೆನು ನಮೂದಾಗಿರ್ಬೇಕು, ಪ್ರತಿಯೊಂದು ನಮೂದಾಗಿರ್ತದ ಅದ್ರಲ್ಲಿ. ಆ ನಮೂನೆ ಇರ್ತದೆ, ಹಾಗೆ ಈಗ ನಾವು ರಸೀದಿ ಕೊಡ್ಬೇಕು ಯಾವ ತರ ಇರ್ಬೇಕು ಅಂತಾನೆ, ಈ ಅದೊಂದು ಕಾನೂನು ಪ್ರಕಾರ ಇದೆ, ಆ ಕಾನೂನು ಪ್ರಕಾರನೇ ಆ ರಸೀದಿ ಕೊಡ್ಬೇಕು ಅವರು. ಮತ್ತೆ ಈ ಪೀಡನಾಶಕದ ಬಾಟ್ಲಿ ನಾವು ತಗೊಳ್ತೀವಿ ನೋಡ್ತೀವಿ, ಏನೇನ್ ವಿವರ ಗಮನಿಸ್ಬೇಕು ಅಂತೀರಿ? ಮುಖ್ಯವಾಗಿ ಅದು ತೆರೆದಿರಬಾರ್ದು, ಆಮೇಲೆ ಏನಾರ ಸೋರೋಗಿರೋದು ಇದ್ರೆ ಅದ್ ಖರೀದಿ ಮಾಡ್ಲೇಬಾರ್ದು ಅಂತದ್ದು. ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡಬಾರ್ದು, ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡ್ಲೇಬಾರ್ದು ಅದನ್ನ. ಆಮೇಲೆ ಇದರಲ್ಲೂ ಅಷ್ಟೇ, ಮುಖ್ಯವಾಗಿ ನೀವು ಉತ್ಪಾದಕರ ಮಾರಾಟಗಾರ ಹೆಸರು ಇರ್ಲೇಬೇಕು, ಅತಿ ಕಡ್ಡಾಯವಾಗಿ ಇರ್ಲೇಬೇಕು, ತಿಳ್ಕೊಂಬಿಡಿ ಅದನ್ನ ಯಾವಾಗ್ಲೂ. ನೀವೇನೇ ಪರಿಕರ ಖರೀದಿ ಮಾಡ್ಬೇಕಾರೆ ಹೆಸರು ವಿಳಾಸ ಇರ್ಲೇಬೇಕು, ಅದಿಲ್ದೆ ಇದ್ರೆ ಅದು ಕಳಪೆ ಅಂತ ತಿಳ್ಕೊಂಬಿಡಿ ಅದನ್ನ. ನಿಮ್ಗ್ ಮಾರಾಟ ಮಾಡ್ತಾರ ಅದು ವಿಳಾಸ ಇಲ್ದೇ ಇದ್ರೆ ಅದ್ ನಿಜವಾಗೂ ಕಳಪೆ ಇರ್ತದ ಅದು. ಮತ್ತೆ ತೂಕನೂ ಮಾಡ್ಬೇಕಾಗತ್ತ? ತೂಕ ನೋಡಿ ಅಲ್ಲಿ, ಯಾಕೆ ಅಲ್ಲೇ ತೂಕದ ಬಟ್ಟು ಎಲ್ಲ ಇರ್ತದೆ, ಅವ್ರ ಮುಂದೆನೆ ತೂಕ ಹಾಕಿಸಿ, ತೂಕದ ವಿವರಗಳನ್ನು ಇರ್ತದೆ ಅದ್ರ ಮೇಲೆ. ಅಷ್ಟೇ ತೂಕ ನೋಡ್ಕೊಂಡು ಎಷ್ಟು, ಒಂದ್ ಲೀಟರ್ ಬಾಟ್ಲ ಇದ, ಎರಡ್ ಲೀಟರ್ ಬಾಟ್ಲ, ಐದ್ ಲೀಟರ್ ಬಾಟ್ಲ, ಅಥವಾ ಒಂದ್ ಕೆಜಿ ಇದ, ಅರ್ಧ ಕೆಜಿ ಇದ, ತಗೊಂಡ ತೂಕ ಹಾಕ್ಸೇ ತಗೊಳ್ಳಿ ಅದನ್ನ. ಮತ್ತೆ ಪೀಡನಾಶಕದ ಹೆಸರುಗಳೆಲ್ಲ ನೋಡ್ಕೋಬೇಕಾಗತ್ತೆ, ನಾವು ನೋಡ್ಕೋಬೇಕು ಅದ್ರ ಮೇಲೆ ಇರ್ತದೆ, ಪೀಡನಾಶಕ ಹೆಸರು ಇರ್ತದೆ, ತಯಾರಕರ ಹೆಸರು ಇರ್ತದೆ, ಎಲ್ಲ ಸಂಪೂರ್ಣ ಮಾಹಿತಿ ಇರ್ತದೆ ಅದ್ರ ಮೇಲೆ. ಅಂದ್ರೆ ಬ್ರಾಂಡ್ ಹೆಸರು ಇರುತ್ತೆ, ಮತ್ತೆ ರಾಸಾಯನಿಕ ಹೆಸರು ಇರುತ್ತೆ, ಎಲ್ಲ ಪ್ರತಿಯೊಂದು ಇರ್ತದೆ, ರಾಸಾಯನಿಕ ಅಂಶ ಎಷ್ಟಿದೆ ಅಂತಾನು ಇರ್ತದೆ ಅದ್ರಲ್ಲಿ. ರಾಸಾಯನಿಕ ಅಂಶ ಏನು ಶಿಫಾರಸ್ ಮಾಡಿರ್ತಾರಲ್ಲ ಅದಕ್ಕೆ ಅನುಗುಣವಾಗಿದೆಯಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಹೌದೌದು, ಮಾನೋಕ್ರೋಟಾಪಾಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಶೇಕಡಾ 36 ಇರ್ಬೇಕು, ಅದ ಇರ್ಲೇಬೇಕು ಅವೆಲ್ಲ ಹಂಗೆ. ಮತ್ತೆ ISI ಮಾರ್ಕ್ ಇಂತವೇನಾದ್ರೂ ಇರ್ತಾವ? ISI ಮಾರ್ಕ್ ಇದ್ದೇ ಇರ್ಬೇಕು, ISI ಮಾರ್ಕ್ ಇಲ್ದಿದ್ರೆ ತಗೊಳಕ್ ಹೋಗ್ಬೇಡಿ ನೀವು. ಮತ್ತೆ ಉತ್ಪಾದನಾ ದಿನಾಂಕ, ಅವಧಿ ಮೀರುವಂತ ದಿನಾಂಕ ಇವೆಲ್ಲ ಇರುತ್ತೆ ಅದರಲ್ಲಿ? ಇದ್ದೇ ಇರ್ತಾವ, ಇವು ಉತ್ಪಾದನೆ ದಿನಾಂಕ ಅವಧಿ ದಿನಾಂಕನು ಇರ್ತದೆ. ಈ ಅವಧಿ ಮೀರ್ ಒಡನೆ ಅದ್ ಬಳಕೆ ಮಾಡ್ಬೇಕು, ಅವಧಿ ಮೀರೋಗಿದ್ರೆ ಅದ್ ನೋಡಿ ಅದನ್ನ ಅವಧಿ ದಿನಾಂಕ ಅಂತಾನೆ ಕೊಟ್ಟಿರ್ತಾನೆ, ಆ ದಿನಾಂಕ ಮೂರು ಮೀರೋಗಿದ್ರೆ ಆ ಕೊಂಡ್ಕೊಂಡ್ಕೋಬೇಡಿ, ಯಾಕೆಂದ್ರೆ ಅದ್ರ ರಾಸಾಯನಿಕ ಶಕ್ತಿ ಕಡಿಮೆ ಆಗ್ಬಿಟ್ಟಿರ್ತದೆ. ಹೌದು, ಅಂದ್ರೆ ಎಕ್ಸ್ಪೈರಿ ಡೇಟ್ಗೆ ಹತ್ರ ಬಂದಿತ್ತು ಅಂದ್ರೂ ಕಷ್ಟನೇ ಅದು. ತಗೊಂಡ್ ಬೇಡ, ಅದು ಎಕ್ಸ್ಪೈರಿ ಹತ್ರ ಬಂದ್ಬಿಟ್ಟಿದ್ರೆ ಬೇಡ ಬೇಡ, ಬೇರೆ ತಗೊಳ್ಳಿ ಅಷ್ಟೇ, ಇನ್ನೇನ್ ಮಾಡ್ತೀರ ಅದನ್ನ? ಹೊಸ ಬ್ಯಾಚ್ ಲಾಟ್ ನಂಬರ್ದೇ ತಗೋಬೇಕು, ತಗೊಳ್ಳಿ, ಅಲ್ಲಿ ಇಲ್ಲ ಅಂದ್ರೆ ಬೇರೆ ಅಂಗಡಿಯಲ್ಲಿ ಸಿಗುತ್ತೆ, ತಗೊಂಡ್ರಾಯ್ತು ಅಷ್ಟೇ. ಇನ್ನ ರೈತ ಬಾಂಧವರು ಗಮನಿಸ್ಬೇಕು. ಹೌದು, ಮತ್ತೆ ಈ ಕಳೆನಾಶಕ ಆಗ್ಬಹುದು ಪೀಡನಾಶಕ ಆಗ್ಬಹುದು, ಇದರಲ್ಲಿ ವಿಷದ ಆಧಾರದ ಮೇಲೆ ಏನಾದ್ರೂ ಸೂಚಕಗಳು ಇಂತವೇನಾದ್ರು ಇರ್ತಾವ? ಕಳೆನಾಶಕ ಆಗ್ಲಿ ಪೀಡನಾಶಕ ಆಗ್ಲಿ ಒಂದ್ ನಾಲ್ಕು ತರ ಪೀಡನಾಶಕ ಇರ್ತವೆ, ಕಳೆನಾಶಕ ಇರ್ತವೆ. ಅಂದ್ರೆ ಸಿಂಬಲ್ ಇರುತ್ತೆ ಅದ್ರ ಮೇಲೆ, ಸಿಂಬಲ್ ಇರ್ತದೆ ಅಲ್ಲಿ ತ್ರಿಭುಜಾಕಾರದಲ್ಲಿ, ಅದ್ರ ಮೇಲೆ ಇರ್ತದೆ ಒಂದು ಕೆಂಬಣ್ಣ ಇರ್ತದೆ, ಇನ್ನೊಂದು ಹಳದಿ ಬಣ್ಣ ಇರ್ತದೆ, ಇನ್ನೊಂದು ನೀಲಿ ಬಣ್ಣ ಇರ್ತದೆ, ಇನ್ನೊಂದು ಹಸಿರು ಬಣ್ಣ ಇರ್ತದೆ, ನಿಮ್ಗೆ ನೋಡ್ಬೋದು ಅದನ್ನ. ಈ ಕೆಂಪಣ್ಣ ಇರೋದು ಅತಿ ಹೆಚ್ಚು ವಿಷಕಾರಕ, ಅದು ಅತಿ ಹೆಚ್ಚು ವಿಷಕಾರ, ಅದೇನೆ ಪರಿಸರಕ್ಕೆ ಡ್ಯಾಮೇಜ್ ಮಾಡುವಂತದ್ದು. ತುಂಬಾ ವಿಷಕಾರಿ ಇದು, ಇದನ್ನ ಬರೀ ಬಹಳ ಜಾಗ್ರತೆಯಿಂದ ಬಳಸ್ಬೇಕಿದ್ನ. ಎರಡನೇದು ಹಳದಿ ಬಣ್ಣ, ಅದು ಹೆಚ್ಚು ವಿಷಕಾರಿನೇ, ಅದು ಅಷ್ಟೇನೆ ಭಾರಿ ಜಾಗರೂಕತೆಯಿಂದ ವಹಿಸಬೇಕಾಗ್ತದೆ. ನೀಲಿ ಬಣ್ಣ ಮಧ್ಯಮ ವಿಷಕಾರಿ, ಸ್ವಲ್ಪ ಪರವಾಗಿಲ್ಲ, ಆದ್ರೂ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ಹಸಿರು ಬಣ್ಣ, ಅದು ಪರಿಸರ ಸ್ನೇಹಿ ಇರ್ತದೆ, ಅದು ಕಳೆನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು, ಅದು ಪರಿಸರ ಸ್ನೇಹಿ ಇರ್ತದೆ. ರೈತರು ಹೆಚ್ಚಾಗಿ ಇಂತ ಪರಿಸರ ಸ್ನೇಹಿ ಕಳೆನಾಶಕಗಳನ್ನ ಅಥವಾ ಕೀಟನಾಶಕ ಬಳಸೋದು ತುಂಬಾ ಒಳ್ಳೇದು. ಇನ್ನೊಂದೇನು ಅಂದ್ರೆ ಈ ಪೀಡೆ ನಾಶಕ ಇರ್ಬೋದು ಕಳೆನಾಶಕ ಇರ್ಬೋದು, ಇದ್ರಲ್ಲಿ ಏನಾರ ನೀವು ಔಷಧ ಹೊಡೆದಾಗ ಕಳೆ ನಾಶ ಆಗದೆ ಇರ್ಬೋದು ಅಥವಾ ಕೀಟಗಳು ನಾಶ ಆಗದೆ ಇರ್ಬೋದು, ಕೂಡಲೇ ಏನ್ ಮಾಡ್ಬೇಕು, ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಮಾಹಿತಿನ ಕೊಡ್ಬೇಕು. ಈ ತರ ಆಗಿದೆ, ನಾನು ಔಷಧ ಹೊಡೆದೆ, ಹುಳುಗಳು ಕಂಟ್ರೋಲ್ ಆಗ್ಲಿಲ್ಲ, ಕಳೆ ಕಂಟ್ರೋಲ್ ಆಗ್ಲಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಳ್ಳಿ ಅಂತ ಒಂದು ವಿಷಯನ ತಿಳಿಸ್ಬೇಕು ಅವ್ರಿಗೆ. ಇದರಿಂದ ಅವರು ಅವರ ಒಂದು ಕ್ರಮವನ್ನ ಜರುಗಿಸೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ಸಂಬಂಧಪಟ್ಟ ಮಾರಾಟಗಾರ ಮಳಿಗೆಗೆ ಬರ್ತಾರೆ, ಅದೇನೇ ತೊಂದರೆ ಇದೆ ಅದನ್ನ ಆ ಸ್ಯಾಂಪಲ್ ತಗೊಳ್ತಾರೆ, ಅದನ್ನ ಈ ಪ್ರಯೋಗಾಲಯ ಕಳಿಸ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಕಳಪೆ ಬಂದಿದೆ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ಡಾಕ್ಟರ್ ಪ್ರಕಾಶ್ ಅವರೇ, ಬಹಳ ಮುಖ್ಯವಾದ ಅಂಶ ಇದು. ಈ ಕಳೆನಾಶಕಗಳು ಇವನ್ನೆಲ್ಲ ಮಾರಾಟ ಮಾಡುವಾಗ ಅದರ ಮೇಲಿರುವಂತ ಬೆಲೆನೇ ಒಂದು, ಅವರು ಕೊಡುವಂತ ಬೆಲೆ ಸುಮಾರು ಇಳಿಸಿ ಕೊಡ್ತಾರೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ. ಅಂದ್ರೆ ರೈತರಿಗೆ ಇಲ್ಲಿ ಚೌಕಾಶಿ ಮಾಡೋದಕ್ಕೆ ಎಲ್ಲ ಒಂದು ಅಧಿಕಾರ ಇದೆ ಅಂತೀರಿ? ನಿಜ, ಮಾಡ್ಬೋದು, ಕಡಿಮೆ ಕೊಟ್ರೆ ಒಳ್ಳೆ, ನಮ್ಗೆ ತೊಂದರೆ ಇಲ್ಲ, ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು, ಅಷ್ಟೇ ಮುಖ್ಯ ನಮಗೆ ಬೇಕಾಗಿರೋದು. ಮತ್ತೆ ಸಾಕಷ್ಟು ಮಾರ್ಜಿನ್ ಕೂಡ ಇರುತ್ತೆ ಮಾರಾಟಗಾರರಿಗೆ. ಮಾರ್ಜಿನ್ ತುಂಬಾ ಇರ್ತದೆ ಅವ್ರಿಗೆ, ತೊಂದರೆ ಇಲ್ಲ, ಹಾಗಾಗಿ ಯಾವ್ದೇ ಮುಜುಗರ ಇಲ್ದಲೇ ಚೌಕಾಶಿ ಮಾಡ್ಬೇಕು. ಮಾಡಿ ತಗೊಂಬೋದು, ತಗೊಂಬೋದು, ಕೊಡ್ಲಿ, ಕಮ್ಮಿ ಕೊಟ್ರೆ ಏನ್ ತೊಂದ್ರೆ, ಒಂದ್ 5 ರೂಪಾಯಿ ಕಮ್ಮಿ ಕೊಟ್ರೆ ರೈತಿಂಗ್ ಒಳ್ಳೇದು, ಏನ್ ತೊಂದ್ರೆ ಇಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಏನು ಶಿಫಾರಸ್ ಮಾಡಿರ್ತಾರೆ ಕೃಷಿ ಇಲಾಖೆಯವರು, ಅಂತವ್ ಕೊಂಡ್ಕೊಳ್ಳೋದೇ ಒಳ್ಳೇದು. ಈಗ ಮುಖ್ಯ ಶಿಫಾರಸ್ ಮಾಡಿರೋ ರಸಗೊಬ್ಬರ, ಕಳೆನಾಶಕ, ಬೀಜ, ಇತ್ತೆ ಬೀಜನ ಅಲ್ಲೂ ತಗೊಳೋದು ತುಂಬಾ ಒಳ್ಳೇದು. ಅಂದ್ರೆ ನಮ್ಮ ರೈತ ಬಾಂಧವರು ಕಳೆನಾಶಕ ಪೀಡನಾಶಕಗಳನ್ನ ಕೊಂಡ್ಕೊಳ್ಳುವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಶಿಫಾರಸು ಅಥವಾ ರೈತ ಸಂಪರ್ಕ ಕೇಂದ್ರದ ತಜ್ಞರ ಶಿಫಾರಸನ್ನ ಆಧರಿಸಿನೇ ಅವರು ಕೊಂಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಅದೊಂದು ತುಂಬಾ ಒಳ್ಳೇದು. ಮತ್ತೆ ಕೃಷಿ ವಿಜ್ಞಾನಿಗಳು ಇರ್ತಾರೆ, ಹೌದು, ಕೃಷಿ ವಿಜ್ಞಾನಿಗಳು ತಗೊಂಡೋಗಿ ಕೀಟಗಳು ಇರ್ಬೋದು, ರೋಗನೇ ಇರ್ಬೋದು, ಅದನ್ನೊಂದು ಮಾದರಿ ತಗೊಂಡೋಗಿ ತೋರ್ಸ್ ತಕ್ಷಣ ಅವರು ನಿಮ್ಗೆ ಹೇಳ್ತಾರೆ ಇಂಥದೇ ಖರೀದಿ ಮಾಡಿ ಅಂತ ಬರ್ಕೊಡ್ತಾರೆ. ಅದನ್ನ ತಗೊಂಡೋಗಿ ತೋರ್ಸ್ಬಿಟ್ಟು ಖರೀದಿ ಮಾಡೋದು ತುಂಬಾ ಒಳ್ಳೇದು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಆ ತಜ್ಞರ ಒಂದು ದೂರವಾಣಿ ಸಂಪರ್ಕ ಸಂಖ್ಯೆ ಇಟ್ಟುಕೊಂಡು, ಹೌದು, ವಾಟ್ಸಪ್ ಇಂಥದೆಲ್ಲ ಈಗ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಅವ್ರ ಜೊತೆ ಅವರು ವ್ಯವಹರಿಸಬಹುದು. ಹೌದೌದು, ಈಗ ರೋಗ ಇರ್ಬೋದು, ಫೋಟೋ ಹಿಡಿದ್ಬಿಟ್ಟು ಅವ್ರು ಕಳ್ಸಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಗೆ ಯಾವ್ದು ಏನ್ ಔಷಧ ಹೊಡಿಬೇಕು ಅಂತ, ಯಾವ ರೋಗನಾಶಕ ಹೊಡಿಬೇಕು ಅಂತ ಹೇಳ್ಬಿಡ್ತಾರೆ ಅವ್ರು. ಅದ್ರ ಆಧಾರದ ಮೇಲೆ ಕೊಂಡ್ಕೊಂಡು ಬಳಸಬೇಕಾಗತ್ತೆ, ಬಳಸ ತುಂಬಾ ಒಳ್ಳೇದದು. ಜೊತೆಗೆ ರೈತ ಬಾಂಧವರು ಪೀಡನಾಶಕಗಳಲ್ಲಿ ಕಳೆನಾಶಕ ಆಗ್ಬೋದು, ಕೀಟನಾಶಕ ಆಗ್ಬೋದು, ಜೊತೆಗೆ ಈ ರೋಗನಾಶಕ ಆಗ್ಬೋದು, ಇವುಗಳನ್ನ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಯಾಕಂದ್ರೆ ಇವೆಲ್ಲ ವಿಷವಸ್ತುಗಳು ಯಾವುದೇ ಚಿಕ್ಕ ಮಕ್ಕಳ ಕೈಗೆ ಸಿಗುವಂತದ್ದು, ದನಕರುಗಳು ಅವುಗಳನ್ನ ಮೇಯುವಂತದ್ದು ಎಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಹೌದು, ಅದೇ ದೊಡ್ಡ ಒಂದು ಅಂಶ ಅಂತಾನೆ ಹೇಳ್ಬೋದು. ನಿಜನೇ ನಿಜನೇ, ಬಳಕೆ ಮಾಡ್ಬೇಕಾದ್ರು ತುಂಬಾ ಹುಷಾರಾಗಿರ್ಬೇಕು. ಇವರು ಅಷ್ಟೇನೆ, ಈ ಬಳಕೆ ಮಾಡ್ಬೇಕಾದ್ರೆ ಬೀಡಿ ಸೇದೋದು, ನೀರ್ ಕುಡಿಯೋದು, ಊಟ ಮಾಡೋದು ಇಂಥವೆಲ್ಲ ಮಾಡ್ಲೇಬಾರ್ದು. ಅಡಕೆಲೆ ಹಾಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಹೌದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಮೊನ್ನೆ ಮೊನ್ನೆ ಪೇಪರ್ ಬಂದಿತ್ತೆ ನೋಡಿದಿರಾ, ಔಷಧ ಹೊಡೆದಿರೋದನ್ನ ಯಾರೋ ತಿನ್ಬಿಟ್ಟು 3 ಜನ ಹೊರತೋಗಿದ್ದಾರೆ. ನೋಡ್ತಲೇ ಇರ್ತೀವಿ ದಿನಪತ್ರಿಕೆಗಳಲ್ಲಿ, ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಆಗಿರ್ಬೇಕು. ಹೌದು, ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೃಷಿ ಪರಿಕರಗಳನ್ನ ಕೊಂಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HR ಪ್ರಕಾಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಪರಿಕರಗಳನ್ನು ಕೊಂಡ್ಕೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಏನೇನು ಅಂಶಗಳನ್ನು ಗಮನಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,700 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 16,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 18,250 ರೂಪಾಯಿ, ರೊಬೆಸ್ಟಾ ಚೆರಿ 11,500 ರೂಪಾಯಿಯಿಂದ 12,900 ರೂಪಾಯಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನಾಪುಕ್ಲ್ ಕರಳನ ಬಾಳೆಯಡ ಪೌತಿ ಸುಬ್ಬಯ್ಯ ಎಂಗಡಪೊನ್ನು ಉಮ್ಮವ್ವ ಕಾಮುಣಿ ಎಂಗ ಇಂದು ಮರಣಪಟ್ಟಿತ್ತು. ಬಾಳೆಯಡ ಜಗ ಎಂಗಡ ಅವ್ವ 99 ಬಯತ್ರ ಉಮ್ಮವ್ವ ಕಾಮುಣಿ ಎಂಗಡ ತಾಮನೆ ನೆಲ್ಜಿ ಮುಕ್ಕಾಟಿರ ಇಂಗಡ ಆಖಿರಿ ಕಾರ್ಯ ನಾಳೆ ಮಚ್ಚಣ 12 ಗಂಟೆರ ಒಳ್ಳು ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕಕರ ಅರ್ಚಿಟಿತ್ತು. ಮೂಲತ ಚೂರಿಕಾಡು ಕುಟ್ಟ ಗ್ರಾಮ ಕರಳನ ವಿರಾಜ್ಪೇಟೆ ಗಾಂಧಿನಗರತ್ ವಾಸೈಂಜ ಅಪ್ಪಂಡೆರೆಂಡ ಪೌತಿ ಪೂವಯ್ಯ ಎಂಗಡಮೂವ ಡಾಲಿ ಎಂಗ ಇಂದು ಮರಣಪಟ್ಟಿತ್ತು. 71 ಬಯತ್ರ ಅಪ್ಪಂಡೆರೆಂಡ ಡಾಲಿ ಎಂಗಡ ಚಾವುತಡಿನ ವಿರಾಜ್ಪೇಟೆ ಗಾಂಧಿನಗರತ್ತು ಬೆಚ್ಚಿತ್ತು. ಆಕಿರಿ ಕಾರ್ಯತ್ನ ಚೂರಿಕಾಡ್ಲುಳ ಒಕ್ಕ ತೂಂಟುಗಳತ್ತು ನಾಳೆ ನಡೆತುವಂದು ಒಕ್ಕಕರ ಅರ್ಚಿಟಿತು. ಅಮ್ಮತ್ತಿ ಕಾರ್ಮಾಡ ನಿವಾಸಿ ಮಾಚಿಮಂಡ ಮಧು ಮಾದಪ್ಪ ಎಂಗ ಇಂದು ಮರಣಪಟ್ಟಿತ್ತು. 69 ಬಯತ್ರ ಮಾಚಿಮಂಡ ಮಧು ಮಾದಪ್ಪ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 2 ಗಂಟೆಗೆ ನಡಪಂದು ಒಕ್ಕಕರ ಅರ್ಚಿಟಿತು. ಮೇಕೇರಿ ನಿವಾಸಿ ಹರೀಶ್ ಟಿವಿ ಅವರು ಇಂದು ಬೆಳಗ್ಗೆ ನಿಧನರಾದರು. 71 ವರ್ಷ ಪ್ರಾಯದ ಹರೀಶ್ ಟಿವಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿಯ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ವಿರಾಜ್ಪೇಟೆ ತಾಲೂಕು ಮಟ್ಟದ ಕ್ರೀಡಾಕೂಟನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಹಂಗೆ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟನೆ ಮಾಡಿದ್ರು. ಮತ್ತೆ ಮಾತಾಡಿದ ಅವರು, ಕ್ರೀಡೆ ಎಲ್ಲರ ಜೀವನದಲ್ಲಿ ಮಾನಸಿಕ ಸಮತೋಲನ ವೃದ್ಧಿಸಿಕೊಂಡು ವಿದ್ಯಾಭ್ಯಾಸನ ಒಳ್ಳೆ ತರಲಿ ಮಾಡಿಕೆ ಸಹಕಾರಿಯಾದೆ. ದೈಹಿಕ ಸಾಮರ್ಥ್ಯನ ಕಾಪಾಡಿಕೊಳ್ಳಿಕೆ ಕ್ರೀಡೆ ತುಂಬಾ ಮುಖ್ಯ. ಎಲ್ಲ ಕ್ರೀಡೆಯಲ್ಲಿನೂ ಸೋಲು ಗೆಲುವು ಗೆಲ್ದರೊಟ್ಟಿಗೆ ಭಾಗವಹಿಸಿಕೆನು ತುಂಬಾ ಮುಖ್ಯ. ಆದ್ದರಿಂದ ಎಲ್ಲ ಮಕ್ಕಳು ತಮ್ಮನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಒಳ್ಳೆ ಪ್ರದರ್ಶನ ಕೊಟ್ಟು ಜೀವನದಲ್ಲಿ ಯಶಸ್ಸು ಕಾಣುವಂಗೆ ಹಾಕುತ್ತಾ ಶುಭ ಹಾರೈಸಿದರು. ಮಡಿಕೇರಿ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಸಮಿತಿ ಸಭೆಯಲ್ಲಿ 2025 ಸಾಲಿನ ಯುವನಿಧಿ ನೋಂದಣಿ ಪ್ರಕ್ರಿಯೆ ಶುರುವಾದ ನಿಟ್ಟಲ್ಲಿ ಯುವನಿಧಿ ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನ ಬಿಡುಗಡೆ ಮಾಡಲಾಯಿತು. ಉದ್ಯೋಗಾಧಿಕಾರಿ ಮಂಜುನಾಥ್ ಸಿವಿಯವು ಮಾತಾಡಿ, 2023-24 ಮತ್ತು 2025 ಸಾಲಿನಲ್ಲಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಪಡ್ಕೊಂಡು ಯುವನಿಧಿ ಯೋಜನೆಯಡಿ ಅರ್ಜಿ ಹಾಕದ ಅರ್ಹರು ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಹಾಕಕ್ಕೆ ಈಗಾಗಲೇ ಅರ್ಜಿ ಹಾಕಿ ನಿರುದ್ಯೋಗ ಭತ್ಯೆ ಪಡಿತಿರುವು ಮುಂದುವರ್ಸಕ್ಕೆ 3 ತಿಂಗಳಿಗೊಂದ್ಸಲ ಚಾಕ್ರಿ ಮಾಡ್ತಿರ್ಲೇ ಓದ್ತಿರ್ಲೇ ಹಂಗೆ ಸ್ವಂತ ಉದ್ಯೋಗ ಮಾಡ್ತಿರ್ಲೇ ಅಂತ ಸ್ವಯಂ ಘೋಷಣೆ ಕೊಡಕು. ಯುವನಿಧಿ ಫಲಾನುಭವಿಗ ಯುವನಿಧಿ ಪ್ಲಸ್ ಕಾರ್ಯಕ್ರಮದಡಿ ಪುಕ್ಸಟೆ ಕೌಶಲ್ಯ ತರಬೇತಿ ಪಡ್ಕೊಳಕ್ಕೆ ಕುಸಿರವು ವೆಬ್ಸೈಟ್ಲಿ ನೋಂದಣಿ ಮಾಡ್ಕೊಳಕ್ಕಂತ ಜಿಲ್ಲಾ ಉದ್ಯೋಗಾಧಿಕಾರಿಯವು ತಿಳಿಸೇಳು. ಇದೇ ತಾರೀಕು 28ರಂದು ಮಡಿಕೇರಿ ಆಕಾಶವಾಣಿಲಿ 32ನೇ ವಾರ್ಷಿಕೋತ್ಸವನ ಆಚರಣೆ ಮಾಡಲಿದೆ. ಇದರ ಅಂಗಾಗಿ ಬೆಳಿಗ್ಗೆ 9:05 10 ಗಂಟೆಗೆ ಮುಟ್ಟ 11 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನ 1:30 to 2 ಗಂಟೆ ಸಾಯಂಕಾಲ 4:30 to 5 ಹಂಗೆ 5:30 to 6 ಗಂಟೆಗೆ ಮುಟ್ಟ ಆಕಾಶವಾಣಿ ಕೇಳುಗರು ದೂರವಾಣಿ ಮೂಲಕ ತಮ್ಮ ಅಭಿಪ್ರಾಯ ಅನಿಸಿಕೆ ಹಂಗೆ ಶುಭಾಶಯಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕುಸಿರವು 2285558 2281 ಎಸ್ಟಿಡಿ ಕೋಡ್ 0082 72 ಸಂಪರ್ಕ ಮಾಡಕ. ಶ್ರೀಮಂಗಲ ಮತ್ತೆ ಕುಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಶ್ರೀಮಂಗಲ ಬೀರುಗ ಕಾಯಿಮಾನಿ ಮಂಚಳ್ಳಿ ನಾತಂಗಾಲ ಕುಟ್ಟ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕಾಡನೆಗಳನ್ನ ಕಾಡಿಗೆ ಬೆರೆಸುವ ಕಾರ್ಯಾಚರಣೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಮುಟ್ಟ ನಡೆದಿದೆ. ಗ್ರಾಮಸ್ಥರು ಕಾರ್ಮಿಕರು ಬೆಳೆಗಾರರು ಪೋಷಕರು ಶಾಲಾ ಮಕ್ಕಳ ಎಚ್ಚರ ವಹಿಸಕೂತ ಶ್ರೀಮಂಗಲ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿಯು ತಿಳಿಸಿದರು. ಸಿಐಎಸ್ಸಿಇ ವಿಭಾಗದ ರಾಷ್ಟಮಟ್ಟದ ಕ್ರೀಡಾಕೂಟಕ್ಕೆ ಕೊಡಗಿನ ಮುಡಗದ್ದೆ ಪುಲಿನ್ ಪೂವಯ್ಯ ಆಯ್ಕೆಯಾಗೋಳು. ಹೀಗಾಗಿ ಬೆಂಗಳೂರಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಬ್ಯಾಡ್ಮಿಂಟನ್ ಡಬಲ್ಸ್ ಅಲ್ಲಿ ಕರ್ನಾಟಕ ಗೋವಾ ಪ್ರಾಂತ್ಯನ ಪ್ರತಿನಿಧಿಸಿ ಚಿನ್ನ ಗೆದ್ದು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿ ಬರುವ ತಿಂಗಳ ತಮಿಳುನಾಡಲ್ಲಿ ನಡೆಯುತ್ತಿರುವ ರಾಷ್ಟಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಇವು ಮುಡಗದ್ದೆ ಸುಮನ್ ಅರ್ಚನಾ ದಂಪತಿಗಳ ಮಂಗ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ನಡೆ ಹಸಿರೆಡೆಗೆ ಗೋಗ್ರೀನ್ ಅಭಿಯಾನದಡಿ ಗೌರಿ ಗಣೇಶೋತ್ಸವ ಹಬ್ಬನ ಆಚರಣೆ ಸಂದರ್ಭದಲ್ಲಿ ಪರಿಸರಕ್ಕೆ ಯಾವುದೇ ಧಕ್ಕೆಯಾಗದಂಗೆ ಪರಿಸರ ಸ್ನೇಹಿ ನೈಸರ್ಗಿಕ ಜೇಡಿ ಮಣ್ಣಿನ ಗಣೇಶ ಮೂರ್ತಿನ ಸ್ಥಾಪನೆ ಮಾಡುವ ಕುರಿತಂಗೆ ಶಾಲಿನ ಇಕೋ ಕ್ಲಬ್ ಎನ್ಎಸ್ಎಸ್ ವತಿಯಿಂದ ಜನಜಾಗೃತಿ ಮೂಡಿಸಲತ್ತು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಕೊಡಗು ಪ್ರಾದೇಶಿಕ ಕಚೇರಿ ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆನ ಕೂಡು ಕಟ್ಟಲು ಏರ್ಪಾಟಾಗಿದ್ದ ಪರಿಸರ ಸ್ನೇಹಿ ಗಣೇಶೋತ್ಸವ ಜನಜಾಗೃತಿ ಆಂದೋಲನ 2025ರ ಅಂಗಾಗಿ ಮಣ್ಣನ ಗಣೇಶ ಮೂರ್ತಿ ತಯಾರಿಕೆನ ಮಹತ್ವ ಕುರಿತಂಗೆ ಜಾಗೃತಿ ಮೂಡಿಸಲತ್ತು. ಈ ಸಂದರ್ಭ ಕಾರ್ಯಕ್ರಮದ ಸಂಘಟಕರಾದ ಟಿಜಿ ಪ್ರೇಮ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು ಶಿಸ್ತು ಸಂಯಮದೊಟ್ಟಿಗೆ ಆರೋಗ್ಯ ವೃದ್ಧಿಗೆ ಕ್ರೀಡೆ ಸಹಕಾರಿತ ಜಿಲ್ಲಾ ದೈಹಿಕ ಶಿಕ್ಷಕ ಪರಿವೀಕ್ಷಕರಾದ ಸದಾಶಿವ ಎಸ್ ಪಲ್ಲದ್ ಅವು ಹೇಳಿದವು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಕಡೆಯಿಂದ ಕೂಡಿಗೆ ಮತ್ತು ಹೆಬ್ಬಾಲೆ ಪ್ರಾಥಮಿಕ ಶಾಲೆನ ವಲಯ ಮಟ್ಟದ ಕ್ರೀಡಾಕೂಟನ ಕೂಡಿಗೆ ಡಯಟ್ನ ಆಟದ ಬಾಣಲಿ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಮುಖ್ಯ ನೆಂಟರುಗಳಾಗಿ ಬಂದಿದ್ದ ಸಹಕಾರ ಸಂಘದ ಮಾಜಿ ನಿರ್ದೇಶಕರಾದ ಕೆಕೆ ನಾಗರಾಜ ಶೆಟ್ಟಿಯವು ಮಾತಾಡಿ ಪ್ರಾಥಮಿಕ ಹಂತದಲ್ಲಿ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿ ಅದರ ಮೂಲಕ ಮುಂದುವರೆದು ಉನ್ನತ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಭವಿಷ್ಯನ ಉಜ್ವಲಗೊಳಿಸಿಕೊಳ್ಳಿಕ್ಕೆ ಕ್ರೀಡೆ ತುಂಬಾ ಮುಖ್ಯ ಅಂತ ಹೇಳಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸೋಮವಾರಪೇಟೆ ತಾಲೂಕು ದೊಡ್ಡಮಲ್ಟೆ ಗ್ರಾಮ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ವತಿಯಿಂದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮ ಕೆರೆಯಲ್ಲಿ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಹೊನ್ನಮ್ಮ ತಾಯಿಗೆ ಬಾಗಿನ ಅರ್ಪಿಸುವ ಕಾರ್ಯ ಇದೇ 26ರಂದು ಮಂಗಳವಾರ ಬೆಳಿಗ್ಗೆ 10:00 to 11:30 ನಡೆಸಲಾಗುವುದು. ಮಧ್ಯಾಹ್ನ ಅನ್ನಸಂತರ್ಪಣೆ ಇದೆ. ನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೊಡ್ಡಮಲ್ಟೆ ಹೊನ್ನಮ್ಮ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಎಂಬಿ ಚಂದ್ರಶೇಖರ್ ಮತ್ತು ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 to 5:00 ಮತ್ತೊಂದು 3:00 to 10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೆಟ್ ರೆಡಿ ಕೊಡಗು, ಎಲ್ಲ ವಯಸ್ಸಿನವರು ಕಾತರದಿಂದ ನಿರೀಕ್ಷಿಸುತ್ತಿರುವ ಹಾಗೂ ಹಿಂದಿನ ರೋಮಾಂಚಕ ಅನುಭವವನ್ನು ಮರುಕಳಿಸುವ ಅದ್ಭುತವಾದ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ನ 4ನೇ ಆವೃತ್ತಿ ಗೋಣಿಕೊಪ್ಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ ಹಾಗೂ

ಕುಶಾಲನಗರ ತಾಲೂಕರ ಕೂಡಮಂಗಳೂರು ಸರ್ಕಾರಿ ಹೈಸ್ಕೂಲ್ ನಮ್ಮ ನಡೆ ಹಸಿರೆಡೆಗೆ ಗೋಗ್ರೀನ್ ಅಭಿಯಾನ ತ್ರಾಡಿಲ್ ಗೌರಿ ಗಣೇಶೋತ್ಸವ ಕೈಪ ಸಂದರ್ಭತ್ ಪರಿಸರಕ್ಕೆ ಏದೇ ತೊಂದರೆ ಆಗತ್ತೆ ಪರಿಸರ ಸ್ನೇಹಿ ನೈಸರ್ಗಿಕ ಜೇಡಿ ಮಣ್ಣರ ಗಣೇಶ ಮೂರ್ತಿನ ಸ್ಥಾಪನೆ ಮಾಡುವ ಮೀದ ಸ್ಕೂಲರ ಕ್ಲಬ್ ಎನ್ಎಸ್ಎಸ್ರ ಆದನೆಯಲ್ಲಿ ಜನಜಾಗೃತಿ ಮಂಡನೆ ಮಾಡಿಚಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿರ ಕೊಡಗು ಪ್ರಾದೇಶಿಕ ಕಚೇರಿ ಭಾರತ್ ಸ್ಕೌಟ್ ಗೈಡ್ ಸಂಸ್ಥೆರ ಕೂಡುಕೂಟತ್ತು ಏರ್ಪಾಡು ಮಾಡಿತಿಂಜ ಪರಿಸರ ಸ್ನೇಹಿ ಗಣೇಶೋತ್ಸವ ಜನಜಾಗೃತಿ ಆಂದೋಲನ ದಂಡಾರ್ಥ 25 ಇಂಡಮಾರಿಪತ್ತು ಮಣ್ಣರ ಗಣೇಶಂಡ ಮೂರ್ತಿನ ತಯಾರಿ ಮಾಡುವ ಮಹತ್ವತ್ರ ಮೀದ ಜಾಗೃತಿ ಬಪ್ಪಚಿಟ್ಟತ್ತು ಅಲ್ಲಿಂಜ ತಕ್ಕಪರಂದ ಹೈಸ್ಕೂಲ್ ಮುಖ್ಯ ಶಿಕ್ಷಕ ಪಿಂಯ ಪರಿಸರ ಕಾರ್ಯಕ್ರಮತ್ರ ಸಂಘಟಕ ಟಿಜಿ ಪ್ರೇಮಕುಮಾರ್ ನೈಸರ್ಗಿಕವಾನ ಮಣ್ಣರ ಗಣೇಶನ್ನ ಪ್ರತಿಷ್ಠಾಪನೆ ಮಾಡುವಣ ಮೀದ ಮಾಲಿನ್ಯ ತಡ್ಕೋಲು ಅಲ್ಲದೆ ಪರಿಸರತ ರಕ್ಷಣೆಗೆ ಮಿನ್ಯಕ ಬರೋಂಡು ಒಂದು ಅಣ್ಣಚಿ ಈ ಸಂದರ್ಭದ ಸ್ಕೂಲ್ರ ಸಿಬ್ಬಂದಿಯ ವಿದ್ಯಾರ್ಥಿಯ ಕೂಡಿಯಾಡಿ ತಿಂಜತ್ತು ನಾಳಾಂಕೆ 28